ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಪುಣ್ಯಕೋಟಿ ದತ್ತು ಯೋಜನೆ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ. ನಂತರ ಸಿರ್ವಾರ್ ತಾಲೂಕು ಮಲ್ಲಟ್ ಗ್ರಾಮದ ರೈತರಾದ ಅರುಣ್ ಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳು, ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆಯೇ ದೇದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಯಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪುಣ್ಯಕೋಟಿ ದತ್ತು ಯೋಜನೆ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ. ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಪುಣ್ಯಕೋಟಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಆಕಳು ನಮಗೆ ನೆನಪಿಗೆ ಬರ್ತಕ್ಕಂಥ ಒಂದು ಪ್ರಾಣಿ ಪುಣ್ಯಕೋಟಿ ಅಂತ ತಕ್ಷಣ. ಆಕಳಿಗೆ ಸಾಕಷ್ಟು ಒಂದು ಪವಿತ್ರವಾದ ಸ್ಥಾನ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿದೆ. ಇತ್ತೀಚೆಗಂತೂ ಹಳ್ಳಿಯಲ್ಲಿ ಜನ ಆಕಳ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ಇರ್ಬೋದು, ಕಾಳಜಿ ಇರ್ಬೋದು, ಜೊತೆಗೆ ಕೃಷಿಯಲ್ಲಿ ಸಹ ಆಕಳ ಒಂದು ಗೋಮೂತ್ರ, ಅದರ ಸಗಣಿ ಅತ್ಯಂತ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದೆ. ಏನಿದು ಯೋಜನೆ, ಯಾಕೆ ಪ್ರಾರಂಭ ಮಾಡಿದೆ, ಯೋಜನೆ ಯಾವ ರೀತಿ ಇದೆ, ಇದರಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ, ಮಾಹಿತಿಯನ್ನು ಒದಗಿಸ್ತಿದ್ದಾರೆ, ಬನ್ನಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಪಾಟೀಲ್ರೆ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿತು, ಇದರ ಹಿನ್ನೆಲೆ ಮತ್ತು ಉದ್ದೇಶ ಸ್ವಲ್ಪ ಹೇಳಿ. ತಾವು ಹೇಳ್ದಂಗೆ ನಮ್ಮ ಒಂದು ದೇಶದಲ್ಲಿ ಪ್ರಾಚೀನ ಕಾಲದಿಂದ ಈ ಒಂದು ಗೋಮಾತೆಯನ್ನು ಅಥವಾ ಪುಣ್ಯಕೋಟಿ ಅಥವಾ ನಾವೇನು ಕಾಮಧೇನು ಅಂತ ಹೇಳ್ತೀವಿ, ಇದು ಒಂದು ಪವಿತ್ರವಾದ ಸ್ಥಾನವನ್ನು ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಒಂದು ನೈಸರ್ಗಿಕ ಕೃಷಿ, ನಮ್ಮ ದೇಶದಲ್ಲಿ ಏನಿತ್ತು, ನಮ್ಮ ಕೃಷಿಯ ದೇಶ ಆಗಿರೋದ್ರಿಂದ ಅತಿ ಹೆಚ್ಚು ಮಹತ್ವ ಪಡೆದಿತ್ತು. ಬಟ್ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಈ ಒಂದು ಕೃಷಿಯಲ್ಲಿ ಯಾಂತ್ರೀಕರಣಗೊಂಡು ಮತ್ತು ಪ್ರಕೃತಿ ವಿಕೋಪದಿಂದ ಬರಗಾಲ ಒಂದು ಇದರಿಂದ ಸಾಕಷ್ಟು ನಮ್ಮ ಜಾನುವಾರುಗಳು ಕಡಿಮೆ ಆಗ್ತಾ ಬಂತು. ಈ ಒಂದು ನಮ್ಮ ದೇಶೀ ತಳಿಗಳ ಜಾನುವಾರುಗಳನ್ನ ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಹೆಚ್ಚು ಉಪಯುಕ್ತವಾಗಿ ನಮ್ಮ ರೈತರಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗಿ ಮಾಡಿಕೊಳ್ಳೋದ್ರ ಸಲುವಾಗಿ ಈ ಸಾಕಷ್ಟು ಈ ಸಂಘ ಸಂಸ್ಥೆಗಳ ಒಂದು ಗೋಶಾಲೆಗಳನ್ನ ಪ್ರಾರಂಭ ಮಾಡಿದರು. ಇತ್ತೀಚಿನ ಒಂದು ನಮ್ಮ ಸರ್ಕಾರ ಈ ಸರ್ಕಾರಿ ಗೋಶಾಲೆಗಳನ್ನು ಜಿಲ್ಲೆಗೆ ಒಂದಂತೆ ಪ್ರಾರಂಭ ಮಾಡಿದೆ. ಮತ್ತೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಒಂದು ಮತ್ತೆ 100 ಗೋಶಾಲೆಗಳನ್ನ ಮಂಜೂರಾತಿ ಸಹ ನೀಡಿದೆ. ಈ ಒಂದು ಯೋಜನೆಯಲ್ಲಿ ಮುಖ್ಯವಾಗಿ ಗೋಶಾಲೆಗಳಿಗೆ ಒಂದು ಆರ್ಥಿಕ ಸಬಲತೆ ಮಾಡೋಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಮಾಡಿದರು. ಜೊತೆ ಜೊತೆಗೆ ಈ ಒಂದು ಪ್ರಾಣಿಗಳ ಗೋವುಗಳ ಏನು ಉತ್ಪನ್ನಗಳು ಬರ್ತದೆ, ಇದು ಹಾಲಿರ್ಬೋದು ತುಪ್ಪ ಇರ್ಬೋದು, ಇದನ್ನ ಒಂದು ವ್ಯಾಲ್ಯೂ ಅಡಿಷನ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಮಾಡಿ ಗೋಶಾಲೆಗಳ ಸಶಸ್ತ ಮಾಡೋದು. ಜೊತೆಗೆ ಈ ಸಗಣಿ ಮತ್ತು ಗೋಮೂತ್ರವನ್ನು ಹೆಚ್ಚು ಹೆಚ್ಚು ಅದಕ್ಕೆ ಉತ್ಪಾದನೆಯನ್ನು ಮಾಡಿಕೊಂಡು ನಾವು ಏನು ಗೋಬರ್ ಗ್ಯಾಸ್ ಅಂತ ಹೇಳ್ತೀವಿ ಅಡಿಗೆ ಅನಿಲನ ನಾವು ಉತ್ಪಾದನೆ ಮಾಡೋದ್ರಿಂದ ಜೀವಾಮೃತವನ್ನು ಮಾಡಬಹುದು. ಅಡಿಗೆ ಪಂಚಗವ್ಯ ಮುಂತಾದ ನಮಗೇನು ಈ ನೈಸರ್ಗಿಕ ಕೃಷಿಯಲ್ಲಿ ಬೇಕಾಗ್ತದೆ ಅದನ್ನು ಸಹ ನಾವು ಈ ಗೋಶಾಲೆಗಳ ಮುಖಾಂತರ ಮಾಡೋದಕ್ಕೆ ಆಸ್ಪದ ಆಗ್ತದೆ ಅಂತೇಳಿ ಈ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ಈ 2022-23 ಸಾಲಿನ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಈಗ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದು ಪುಣ್ಯಕೋಟಿ ದತ್ತು ಯೋಜನೆ ಅಂತಂದ್ರೆ ಗೋಶಾಲೆಯಲ್ಲಿ ಇರ್ತಕ್ಕಂಥ ಆಕಳುಗಳನ್ನ ದತ್ತು ಪಡೆದುಕೊಳ್ತಕ್ಕಂಥ ಒಂದು ಯೋಜನೆ. ಯಾರು ದತ್ತು ಪಡ್ಕೋಬಹುದು, ಹೇಗೆ ದತ್ತು ಪಡ್ಕೋಬಹುದು, ದತ್ತು ಪಡ್ಕೊಳ್ಳೋದಂತಂದ್ರೆ ಏನು, ಯಾವ ರೀತಿ ಒಂದು ಪ್ರೊಸೀಜರ್ ಇದೆ ಇದಕ್ಕೆ? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಯೋಜನೆಯಲ್ಲಿ ಈ ಸರ್ಕಾರಿ ಗೋಶಾಲೆ ಅಲ್ಲದೆ ಈ ಖಾಸಗಿ ಸಂಸ್ಥೆಯಲ್ಲಿ ಏನು ನಿರ್ವಹಣೆ ಮಾಡ್ತಾ ಇದಾವೆ ಅಂತ ಗೋಶಾಲೆಗಳಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನ 3 ವಿಧಗಳಲ್ಲಿ ನಾವು ದತ್ತು ತೆಗೆದುಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಒಂದು ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ, ಈ ಯೋಜನೆಯಲ್ಲಿ ಏನಿದೆ ಅಂದ್ರೆ 1 ವರ್ಷಕ್ಕೆ ಅಥವಾ 3 ತಿಂಗಳಿಂದ ಹಿಡಿದು 5 ವರ್ಷದವರೆಗೂ ನಾವು ಈ ಒಂದು ಯೋಜನೆಯಲ್ಲಿ ಒಂದು ಹಸುವನ್ನ ಅಥವಾ ಎಷ್ಟು ಬೇಕಾದ್ರೆ ಹಸುಗಳನ್ನ ಸಾರ್ವಜನಿಕರು ಅಥವಾ ರೈತರು ಅದನ್ನ ದತ್ತು ಪಡಿಬಹುದು. ಸೊ ಒಂದೊಂದು ಕಾಲಾವಕಾಶಕ್ಕೆ ಒಂದೊಂದು ಮೊತ್ತವನ್ನು ನಿಗದಿಪಡಿಸಿದ್ದಾರೆ. ಈಗ 3 ತಿಂಗಳು ಒಂದ್ ವೇಳೆ ದತ್ತು ತೆಗೆದುಕೊಳ್ಳೋದಿದ್ರೆ 2,750 ಇರ್ತದೆ. ಅಂದ್ರೆ ಒಂದು ಆಕಳಿಗೆ 3 ತಿಂಗಳು ದತ್ತು ಅಂದ್ರೆ 2,750. 6 ತಿಂಗಳಿಗೆ ಆದ್ರೆ 5,500, 9 ತಿಂಗಳಿಗಾದ್ರೆ 8,250, 1 ವರ್ಷಕ್ಕಾದ್ರೆ 11,000, 2 ವರ್ಷಕ್ಕಾದ್ರೆ 22,000, 3 ವರ್ಷಕ್ಕಾದ್ರೆ 33,000, 4 ವರ್ಷಕ್ಕಾದ್ರೆ 44,000, 5 ವರ್ಷಕ್ಕಾದ್ರೆ 55,000. ಸೊ ಈ ತರ ಇವರು ಕೊಡತಕ್ಕಂತ ಹಣ ಏನಿದೆ ಅಲ್ಲ ದತ್ತು ತೆಗೆದುಕೊಳ್ಳೋದನ್ನ, ಇದು ಆನ್ಲೈನ್ ಪೋರ್ಟಲ್ ಎಲ್ಲ ಇದೆ. ಆನ್ಲೈನ್ ಪೋರ್ಟಲ್ ಇದೆ, ಪೋರ್ಟಲ್ ಅಲ್ಲಿ ಇದೆ. ಅವ್ರ ನೇರವಾಗಿ ತಮ್ಮ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ ಅಲ್ಲೇನೆ ಮನೆಯಲ್ಲೇ ಕೂತು ಒಂದು 5 ನಿಮಿಷ ಕೆಲಸನೂ ಆಗಲ್ಲ, ಅಲ್ಲೇನೆ ಅವರು ಆ ಪೋರ್ಟಲ್ ಓಪನ್ ಮಾಡಿದ ತಕ್ಷಣನೇ ಅವ್ರು ಯಾವ ಗೋಶಾಲೆಯಲ್ಲಿ ದತ್ತು ತೆಗೆದುಕೊಳ್ಬೇಕಂತ ಮೊದಲು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಯಾವ ಜಿಲ್ಲೆ ಅಂತೇಳಿ, ಯಾವ ಗೋಶಾಲೆಗೆ ಅವರು ಡೊನೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಮತ್ತೆ ಆ ಗೋಶಾಲೆಯಲ್ಲಿ ಎಲ್ಲಾ ಪ್ರಾಣಿಗಳ ಒಂದು ಫೋಟೋ ಮತ್ತೆ ಆ ಪ್ರಾಣಿಯ ವಿವರನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ನಮಗೆ ಬೇಕಾದಂತ ಒಂದು ಜಾನುವಾರನ್ನ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಹೆಣ್ಣು ಕರು ನಾರು ಮಾಡಬಹುದು, ಗಂಡು ಕರು, ಆಕಳ, ಕುಹೋರಿ ಈ ತರ. ಆಮೇಲೆ ವಯಸ್ಸಿನ ಪ್ರಕಾರ ಇದು ಮಾಡಬಹುದು, ಅಥವಾ ಬಣ್ಣ, ಒಂದು ಕೆಲವರಿಗೆ ಒಂದು ಹಸುವಿನ ಬಣ್ಣದ ಮೇಲೆ ಆಸಕ್ತಿ ಇರ್ತದೆ, ಅಂತ ಒಂದು ನೋಡ್ಕೊಂಡು ಆ ಅನಿಮಲ್ ಸೆಲೆಕ್ಟ್ ಆದ್ಮೇಲೆ ನಮ್ಮ ವೈಯಕ್ತಿಕ ಒಂದು ಮಾಹಿತಿಯನ್ನ ಆ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ನಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿ ಇಷ್ಟಾದ ತಕ್ಷಣ ನೀವು 1 ವರ್ಷಕ್ಕಾದ್ರೆ 11,000 ಮೊತ್ತವನ್ನ ನೀವು ಅಲ್ಲಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ನಿಮ್ಗೆ ಮಾಹಿತಿ ಬರ್ತದೆ. ಅದನ್ನ ಮೊತ್ತವನ್ನ ನೀವು ಈ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ನಾವು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡೋ ತರಾನೆ ಗೂಗಲ್ ಪೇ ಅಲ್ಲಿ ಮಾಡಬಹುದು, ಫೋನ್ ಪೇ ಎಲ್ಲಾರು ಮಾಡಬಹುದು, ಸ್ಮಾರ್ಟ್ ಕಾರ್ಡ್ ಎಲ್ಲಾರು ಮಾಡಬಹುದು, ಅಥವಾ ನಾವು ಪೇಟಿಎಂ ಅಲ್ಲಿಂದ ಮುಖಾಂತರ ಮಾಡಬಹುದು. ಸೊ ಈ ಒಂದು ಕಾರ್ಯ ಪೂರ್ತಿ ಆಗೋದು ಒಂದು ಸಮಯಾವಕಾಶ 2-5 ನಿಮಿಷ ಒಳಗಡೆ ಆಗ್ತದೆ. ತತ್ಕ್ಷಣನೇ ನಿಮಗೆ ಒಂದು ಸರ್ಟಿಫಿಕೇಟ್ ಬರ್ತದೆ ನಿಮ್ಮ ಮೊಬೈಲ್ಗೆನೆ, ರಿಜಿಸ್ಟರ್ ಮೊಬೈಲ್ ಯಾವ ಆಕಳ ಮಾಡಿದ್ರಿ, ಅದ್ರ ಟ್ಯಾಗ್ ನಂಬರ್ ಯಾವ್ದು, ಎಷ್ಟು ವಯಸ್ಸಿತ್ತು, ಅದ್ರದ್ದೆಲ್ಲ ಡೀಟೇಲ್ಸ್ ಬಂದು. ಸೊ ನಿಮ್ಮ ಹೆಸರು ಜೊತೆಗೆ ಇಷ್ಟು ನೀವು ಹಣವನ್ನು ಪಾವತಿ ಮಾಡಿದ್ರೆ ಇಷ್ಟು ದಿವಸಕ್ಕೆ ನೀವು ಈ ಜಾನುವಾರನ್ನ ದತ್ತು ಪಡೆದಿದ್ದೀರಿ ಅಂತ ಹೇಳಿ ಆ ಗೋಶಾಲೆ ಹೆಸರು ಜೊತೆಗೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಬರ್ತದೆ, ಜೊತೆಗೆ ರಸೀದಿನೂ ಬರ್ತದೆ. ಸೊ ನೀವು ಪೇಮೆಂಟ್ ಮಾಡಿದಕ್ಕೆ ರಸೀದಿ ಸಹ ನಿಮ್ಗೆ ಆನ್ಲೈನ್ ಅಲ್ಲೇ ಬರ್ತದೆ. ಸೊ ಇದು ಬಹಳ ಪಾರದರ್ಶಕವಾಗಿದೆ. ಯಾವುದೇ ಕಾರಣಕ್ಕೂ ಈ ಮೊತ್ತ ತಾವು ಕೊಟ್ಟಂತ ಮೊತ್ತ ನೇರವಾಗಿ ಆ ಗೋಶಾಲೆಯ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಸೊ ಅವರು ಬ್ಯಾಂಕ್ ಖಾತೆಗೆ ಜಮಾ ಆದ್ಮೇಲೆ ಬಂದಂತ ಹಣವನ್ನ ಸದ್ವಿನಿಯೋಗ ಮಾಡಿ ಅದನ್ನ ಅವರು ಆಗಾಗ ನಮ್ಮ ಒಂದು ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸೊ ಇದು ಅಲ್ಲಿ ಕೂಡ ಪಾರದರ್ಶಕತೆ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ತಾವು ಕೊಟ್ಟಂತ ಮೊತ್ತ ಈ ಒಂದು ಗೋಮಾತೆ ಶ್ರೇಷ್ಠವಾದ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳ್ಬೋದು. ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಒಂದು ಗೋಶಾಲೆಯಲ್ಲಿ ಒಂದು 200 ಆಕಳುಗಳು ಇರ್ತವೆ. ಹೌದು. 200 ಆಕಳುಗಳನ್ನ ಈಗ ಒಂದು 10 ಆಕಳನ್ನು ನಾನು ದತ್ತು ಪಡ್ಕೋತೀನಿ, ಈ ನಾನು ಪಡ್ಕೊಂಡಂತ ಆಕಳುಗಳನ್ನ ನೀವು ಅದಕ್ಕೆ ದತ್ತು ಪಡ್ಕೋಬಹುದಾ, ಹೇಗೆ? ಇಲ್ಲ, ಆ ತರ ಅನಿಮಲ್ ಅಲ್ಲಿ ನಾವು ತಗೊಂಡಿಲ್ಲ, ಬೇರೆ ಅನಿಮಲ್ ಜಾನುವಾರಿಗೆ ನಾವು ಹೋಗ್ಬೇಕಾಗ್ತದೆ. ಅಂದ್ರೆ ಯಾವ ಉಳಿದಿಂತವೆ ಅವುಗಳ ಫೋಟೋಲ್ಲಿ ಸಿಗ್ತವೆ. ಸೊ ಯಾವ್ದು ನಾವು ತಗೊಂಡಿರ್ತಕ್ಕಂಥದ್ದು ಆಗ್ಲೇ ಅದು ಅದು ತೋರಿಸೋದಿಲ್ಲ ಅಲ್ಲಿ. ಸೊ ಬೇರೆ ಜಾನುವಾರು ಅಲ್ಲಿ ನಮ್ಗೆ ನೋಡಕ್ ಅವಕಾಶ ಇರ್ತದೆ. ಈ ದತ್ತು ಪಡೆಯೋದಲ್ದೇನೆ ಇನ್ನು 2 ಯೋಜನೆಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದೆ. ಒಂದು, ನಮ್ಮ ಮನೆಯಲ್ಲಿ ಯಾವುದೇ ತರದ ವಿಶೇಷ ಕಾರ್ಯಕ್ರಮಗಳಾಗ್ತವೆ. ಸೊ ಮನೆಯಲ್ಲಿ ಮಕ್ಕಳ ಒಂದು ಹುಟ್ಟಿದ ಹಬ್ಬ ಇರ್ಬೋದು, ಅಥವಾ ಗೃಹ ಪ್ರವೇಶ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಅಥವಾ ಹಿರಿಯರ ಒಂದು ನೆನಪಿಗೋಸ್ಕರ ಒಂದು ಕಾರ್ಯಕ್ರಮಗಳು ಇರ್ತವೆ. ಸೊ ಅಂತಹ ದಿವಸದಲ್ಲಿ ಒಂದು ಜಾನುವಾರಿಗೆ 70 ರೂಪಾಯಿದಂಗೆ ಅವರು ಸಾಕಾಣಿಕೆ, ಮೇವು ಸಾಕಾಣಿಕೆಗೆ ಆಗಿ ಅವರು ದಾನವಾಗಿ ಕೊಡಬಹುದು. ಸೊ 70 ರೂಪಾಯಿನ ಒಂದು ಜಾನುವಾರಿಗೆ ನಿಗದಿಪಡಿಸಿದ್ದಾರೆ, ಅದರಂಗೆ ಎಷ್ಟು ಜಾನುವಾರಕ್ಕಾರ ಅವ್ರು ಕೊಡಬಹುದು. ಅದು ಆನ್ಲೈನ್ ಫೋಟೋಲ್ಲೇ ಫೋಟೋಲ್ಲೇ ಅದು ಕೂಡ ಪೇಮೆಂಟ್ ಮಾಡಬೇಕು. ಅದು ದತ್ತಲ್ಲ, ದತ್ತು ಹೊರತುಪಡಿಸಿ ಹೊರತುಪಡಿಸಿ ಇದೊಂದು ಯೋಜನೆ. ಇದಲ್ದೇನೆ ದಾನದ ರೂಪದಲ್ಲಿ ಸಹ ಗೋಶಾಲೆಗೆ ಅವರು ಪೇಮೆಂಟ್ ಮಾಡಬಹುದು. ಸೊ ಅದು 10 ರೂಪಾಯಿಂದ ಹಿಡ್ಕೊಂಡು ಎಷ್ಟು ಮೊತ್ತದವರೆಗಾದ್ರೂ ಕೊಡಬಹುದು. ಮಿನಿಮಮ್ 10 ರೂಪಾಯಿಂದ ಮಿನಿಮಮ್ ದುಡ್ಡನ್ನ ದಾನವಾಗಿ ಗೋಶಾಲೆಗಳಿಗೆ ಕೊಡಬಹುದು ಆನ್ಲೈನ್ ಫೋಟೋಲಲ್ಲಿ. ಆನ್ಲೈನ್ ಫೋಟೋಲಲ್ಲಿ ಈ ಮೊತ್ತ ಏನಿದೆ ಅಲ್ಲ ಅದು ಯಾವುದೇ ತರ ಫೀಡಿಂಗ್ಗೆ ಅಥವಾ ಇದಕ್ಕೆ ಉಪಯೋಗ ಆಗಿಲ್ಲ. ಗೋಶಾಲೆಗೆ ಬೇಕಾಗತಕ್ಕಂತ ಮೂಲ ಸೌಕರ್ಯಗಳಿಗೆ ಅದನ್ನು ಉಪಯೋಗಿಸಬಹುದು. ಸೊ ಅಲ್ಲಿ ಬೋರ್ವೆಲ್ ಕೊಡ್ಸೋದಿರ್ತದೆ, ಅಥವಾ ತಂತಿ ಬೇಲಿ ಹಾಕ್ಸೋದಿರ್ತದೆ, ಶೆಡ್ ಕಟ್ಸೋದಿರ್ತದೆ, ಅಥವಾ ಅಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಒಂದು ಪೇಮೆಂಟ್ ಮಾಡೋದಿರ್ತದೆ. ಈ ತರ ಹಲವಾರು ಕಾರ್ಯಕ್ರಮಗಳಿಗೆ ಆ ಮೊತ್ತವನ್ನು ಅವರು ವಿನಿಯೋಗಿಸಬಹುದು. ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗೋಶಾಲೆಗಳಿದಾವೆ, ಆನ್ಲೈನ್ ಪೋರ್ಟಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗೋಶಾಲೆಗಳು ಈ ಸದ್ಯದಲ್ಲಿ ಲಭ್ಯ ಆಗ್ತವೆ ಈಗ ಮಾಡುವಂಥವ್ರಿಗೆ? ಈಗ ಖಾಸಗಿ ಸಂಸ್ಥೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 10 ಗೋಶಾಲೆಗಳಿದೆ. ಸುಮಾರು 1,050 ಜಾನುವಾರುಗಳನ್ನ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸುಮಾರು 8 ಗೋಶಾಲೆಗಳು ಈಗಾಗಲೇ ಆನ್ಲೈನ್ ಪೋರ್ಟಲ್ಲಿ ನೋಂದಣಿ ಆಗಿದ್ದಾವೆ. ಸೊ ಸುಮಾರು 580 ಜಾನುವಾರುಗಳ ನೋಂದಣಿ ಆಗಿದೆ. ಸೊ ಇವತ್ತಿನೇ ಅವರು ನಮ್ಮ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೋಶಾಲೆನ ಸೆಲೆಕ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಅನಿಮಲ್ ಸೆಲೆಕ್ಟ್ ಮಾಡಿ ಅವರು ದತ್ತು ನಾರ್ಕ್ ತಗೋಬಹುದು, ಅಥವಾ ಫೀಡಿಂಗ್ ಮಾಡಬಹುದು, ಡೊನೇಟರ್ ಮಾಡಬಹುದು, ಇಲ್ಲದಿದ್ರೆ ಫೀಡಿಂಗ್ಗೆ ಅದು ಅವರು 70 ರೂಪಾಯಿನ ಸಂದಾಯ ಮಾಡಬಹುದು. ಈಗ ಒಂದು ಆನ್ಲೈನ್ ಪೋರ್ಟಲ್ ವಿಳಾಸ ಹೇಳ್ತಾರೆ, ಯಾವುದು ಆನ್ಲೈನ್ ಪೋರ್ಟಲ್ ಅದು? ಅದು ಇಂಗ್ಲಿಷ್ ಅಲ್ಲಿ ಇದೆ, ಪುಣ್ಯಕೋಟಿ ಅಂತ ಹೇಳಿ. ಪುಣ್ಯಕೋಟಿ PUNYAKOTI.KAR.HVS.IN. ಸೊ ಈ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ರೆ ನಮಗೆ ಇದು ನಮ್ಮ ಒಂದು ಜಿಲ್ಲೆಯ ಮಾಹಿತಿ 10 ಗೋಶಾಲೆ ಅಂತ ಹೇಳಿದೆ, ಬಟ್ ರಾಜ್ಯಾದ್ಯಂತ ಸುಮಾರು 215 ಗೋಶಾಲೆಗಳು ಇದಾವೆ ಈ ಒಂದು ಸಂಘ ಸಂಸ್ಥೆಗಳಿಂದ ನಡೆಸ್ತಕ್ಕಂಥ ನೋಂದಣಿ ಆಗಿರೋದು ಸುಮಾರು 105 ಆಗಿದೆ. 45,000 ಜಾನುವಾರುಗಳು ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ನೋಂದಣಿ ಆಗಿರೋದು ಸುಮಾರು 16,000 ಜಾನುವಾರುಗಳು ನೋಂದಣಿ ಆಗಿದೆ ಇವತ್ತಿನವರೆಗೂ. ಸೊ ಅದು ಪ್ರೋಸೆಸ್ ಕಂಟಿನ್ಯೂಸ್ ಇರ್ತದೆ, ಆಗ್ತಾ ಎಲ್ಲ ಜಾನುವಾರುಗಳನ್ನ ಇನ್ನೊಂದು ವಾರ 15 ದಿವಸಗಳಲ್ಲಿ ಕಂಪ್ಲೀಟ್ ಆಗೋ ಒಂದು ಹಂತ ಇದೆ. ಸೊ ಆ ನಂತರ ಈ ಒಂದು ಯಾವುದೇ ಜಾನುವಾರುಗಳನ್ನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಗೋಶಾಲೆಗಳಲ್ಲಿ ತೆಗೆದುಕೊಂಡು ಅವರು ನೋಂದಣಿ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ಈ ಒಂದು ಮಹತ್ವ ಕಾರ್ಯ ಯಶಸ್ವಿ ಆಗ್ತದೆ ಅಂತ ಹೇಳ್ಬೋದು. ಈಗ ಯಾರು ಅಡಾಪ್ಟ್ ಮಾಡ್ಕೋತಾರೆ ಪುಣ್ಯಕೋಟಿ ಆಕಳು ದತ್ತು ಯೋಜನೆಯಲ್ಲಿ ಗೋಶಾಲೆ ಮುಖಾಂತರ ಆಕಳುಗಳನ್ನು ಯಾರು ದತ್ತಕ್ಕೆ ಮಾಡ್ಕೋತಾರೆ, ಸುಮಾರು ಅವರು 1,00,000-2,00,000 ಡೊನೇಟ್ ಕೊಡ್ತಿರ್ತಾರೆ. ಕೊಟ್ಟಂಥವ್ರಿಗೆ ಅದಕ್ಕೆ ಸರ್ಟಿಫಿಕೇಟ್ ಬರುತ್ತೆ, ರಿಸಿಪ್ಟ್ ಬರುತ್ತೆ ಅಂತ ಹೇಳಿದ್ರಿ. ಇದಕ್ಕೆ ಈಗ ಸಾಕಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಿರ್ತಾರೆ, ಬಹಳಷ್ಟು ಆದಾಯ ಇರುವವರು. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಏನಾದರೂ ಇದರಿಂದ ಲಾಭ ಆಗತ್ತಂತೀರ? ಇದು ಒಂದು ಒಳ್ಳೆಯ ಒಂದು ಪ್ರಶ್ನೆ. ಈಗ ATGಯಲ್ಲಿ ನಾವು ಈ ಒಂದು ಆದಾಯ ತೆರಿಗೆ ಒಂದು ನಾವನ್ನ ಇದರಲ್ಲಿ ಪಡಿಬಹುದು, ನಾವು ವಿನಾಯಿತಿನ ಪಡಿಬಹುದು ATGದಲ್ಲಿ. ಜೊತೆ ಜೊತೆಗೆ ಈ ಒಂದು ಕೊಟ್ಟಂತ ದಾನಿಗಳ ಮಾಹಿತಿಯನ್ನ ಆ ಗೋಶಾಲೆಯಲ್ಲಿ ಅವರು ಪ್ರದರ್ಶನ ಮಾಡಬೇಕಾಗ್ತದೆ. ಸೊ ಅವರ ಹೆಸರು, ಅವರ ಮೊಬೈಲ್ ಸಂಖ್ಯೆ, ಯಾವ ಊರು, ಎಷ್ಟು ಡೊನೇಟ್ ಮಾಡಿದ್ದಾರೆ, ಆಮೇಲೆ ಯಾವ ಆಕಳನ್ನ ಅಥವಾ ಯಾವ್ದು ಜಾನುವಾರನ್ನ ಅವರು ಅಡಾಪ್ಟ್ ಮಾಡಿದ್ದಾರೆ, ಓಲೆ ನಂಬರ್ ಹಾಕಿರ್ತಾರೆ, ಆಮೇಲೆ ಅವ್ರು ಬಂದು ಯಾವಾಗಾದ್ರೂ ಬಂದು ಅವರು ಆ ಜಾನುವಾರು ಜೊತೆ ಅವರು ನಿರ್ವಹಣೆ ಮಾಡಬಹುದು, ಅವ್ರ ಪರ್ಮಿಷನ್ ತಗೊಂಡು. ಗೋಶಾಲೆಯಲ್ಲಿ ಆ ಒಂದು ಜಾನುವಾರಿಗೆ ಅವರೇ ಹೆಸರು ಕೊಟ್ಟಿರ್ತಾರೆ, ಬಸವನೋ ಈ ತರ ಬೇರೆ ಬೇರೆ ಹೆಸರುಗಳನ್ನ, ಗೌರಿ ಅಂತನೋ ಈ ತರ. ಇವರು ಆ ಹೆಸರು ತಮಗೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಹೆಸರನ್ನ ಸಹ ಅವರು ಆ ಹೆಸರು ಆ ಜಾನುವಾರಿಗೆ ಅವರು ಮರುನಾಮಕರಣ ಅದನ್ನು ಮಾಡ್ಬೋದು. ಮಾಡಿ ಅದರ ಒಂದು ಮಾಹಿತಿಯನ್ನು ಸಹ ಅದು ನಾಮಫಲಕದಲ್ಲಿ ಅವರು ತಿಳಿಸಬೇಕಾಗ್ತದೆ. ಈಗ ಮುಖ್ಯವಾಗಿ ಪುಣ್ಯಕೋಟಿ ದತ್ತು ಯೋಜನೆ ಅಡಿ ಸಾಕಷ್ಟು ಸಾರ್ವಜನಿಕರು ದತ್ತನ್ನು ತೆಗೆದುಕೊರೆ ಆಕಳುಗಳನ್ನ ಗೋಶಾಲೆಯಿಂದ ಅಥವಾ ಗೋಗಳಿಂದ ಸಾಕಷ್ಟು ಉತ್ಪನ್ನಗಳು ಬರ್ತಾ ಇರ್ತವೆ. ಉದಾಹರಣೆ ಅಂತಂದ್ರೆ ಹಾಲಿರ್ಬಹುದು, ಮೊಸರಿರ್ಬಹುದು, ಬೆಣ್ಣೆ, ತುಪ್ಪ, ಜೊತೆಗೆ ಇತ್ತೀಚೆಗೆ ಕೃಷಿಯಲ್ಲಿ ಸಾಕಷ್ಟು ಆಕಳ ಗಂಜಲು ಮತ್ತು ಸಗಣಿಯನ್ನ ಯಥೇಚ್ಛವಾಗಿ ಬೇರೆ ಬೇರೆ ಒಂದು ಸಾವಯವ ಕೃಷಿಯನ್ನ ಮಾಡುವಂತ ರೈತರು ಬಳಸ್ತಾ ಇದ್ದಾರೆ. ಈ ಉತ್ಪನ್ನಗಳನ್ನ ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆಕಳಗಳನ್ನ, ಅವರಿಗೆ ಏನಾದ್ರೂ ಕನ್ಸೆಷನ್ ರೇಟ್ ಅಲ್ಲಿ ಕೊಡ್ತಕ್ಕಂತ ವ್ಯವಸ್ಥೆಗಳು ಆ ರೀತಿ ಏನಾದ್ರು ಗೋಶಾಲೆಯಿಂದ ನಡೀತಾ ಇದಾವೆ ಹೇಗೆ? ಸರ್, ಇದಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರ ಗೋಮಾತಾ ಸಹಕಾರ ಸಂಘ ಅಂತೇಳಿ ಸ್ಥಾಪನೆ ಮಾಡಿ ಗೋಶಾಲೆಯಲ್ಲಿ ಬರ್ತಕ್ಕಂತ ಈ ಉತ್ಪನ್ನಗಳು ಏನಿದಾವೆ, ಸಗಣೆಯಿಂದ ಇರ್ಬೋದು, ಗಂಜಲದಿಂದ ಇರ್ಬೋದು, ಅಥವಾ ತುಪ್ಪದಿಂದ ಬರ್ತಕ್ಕಂತ ಇದನ್ನ ಈ ಸಂಘಗಳ ಮುಖಾಂತರ ಸಾರ್ವಜನಿಕರಿಗೆ ಒಂದು ಮಾರಾಟ ಮಾಡುವ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕಂತ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಇದು ಹೆಚ್ಚು ಉಪಯುಕ್ತತೆ ಆಗ್ತದೆ. ಇದರ ಜೊತೆ ಜೊತೆಗೆ ಈಗ ನಮ್ಮಲ್ಲಿ ಅಡಿಗೆ ಅನಿಲ ಏನು ಉಪಯೋಗಿಸ್ತಾ ಇದೀವಿ, ಇವುಗಳ ಸಗಣಿಯಿಂದ ನಾವು ಅನಿಲನ ಉತ್ಪಾದನೆ ಮಾಡಿದರೆ ಶೇಕರ 50% ಪ್ರಮಾಣದ ನಾವು ಅಡಿಗೆ ಅನಿಲನ ನಮ್ಮ ಗೋವುಗಳ ಮುಖಾಂತರ ಉತ್ಪಾದನೆ ಮಾಡಕ್ ಒಂದು ಅವಕಾಶ ಇದೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ಯೋಜನೆಯನ್ನು ಹಾಕೊಂಡಿದೆ. ಗುಜರಾತ್ ಅಲ್ಲಿ ಒಂದು ಗ್ರಾಮದಲ್ಲಿ ಇದನ್ನ ಅಳವಡಿಸಿ ಅದನ್ನ ಯಶಸ್ವಿ ಆಗಿದ್ದಾರೆ. ಸುಮಾರು ಒಂದು 5 ರಾಜ್ಯಗಳಲ್ಲಿ ಈ ವರ್ಷದಲ್ಲಿ ಅದನ್ನ ಅಳವಡಿಸಿ ನೋಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸಹ ಈ ಒಂದು ಯೋಜನೆಯನ್ನ ಹಾಕೋಬೇಕಂತ ಒಂದು ಯೋಜನೆ ಕೇಂದ್ರ ಸರ್ಕಾರ ಕೈಗೊಂಡಿದೆ ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ ಗೋಶಾಲೆಗಳು, ಸರ್ಕಾರದ ಗೋಶಾಲೆಗಳು, ಖಾಸಗಿ ಗೋಶಾಲೆಗಳು ಎಷ್ಟಿದಾವ ಅಂತ ಹೇಳ್ತೀರಿ? ಇವಾಗ ಸರ್ಕಾರಿ ಗೋಶಾಲೆ ಒಂದು ನಮ್ಮ ರಾಯಚೂರು ತಾಲೂಕಿನ ಜಂಬಲ್ದಿನಿ ಗ್ರಾಮದಲ್ಲಿ ಈಗ ಪ್ರಗತಿ ಹಂತದಲ್ಲಿದೆ. ಮುಂದಿನ ಇನ್ನು ಒಂದು ತಿಂಗಳ 2 ತಿಂಗಳಲ್ಲಿ ಅದು ಚಾಲನೆ ಸಿಗ್ತದೆ. ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ಬಿಡಾಡಿ ದನಗಳು ಅಥವಾ ನಿರ್ಗತಿಕ ದನಗಳು ಅಥವಾ ರೈತರಿಗೆ ಉಪಯುಕ್ತ ಇಲ್ಲದೆ ವಯಸ್ಸಾಗಿರ್ತಕ್ಕಂಥ ದನಗಳು ಅಥವಾ ಬೋರಿಕರುಗಳನ್ನ ಇಂಥವನ್ನ ಅಲ್ಲಿ ನಾವು ಬಿಡಬಹುದು. ಜೊತೆಗೆ ಖಾಸಗಿ ಗೋಶಾಲೆಗಳು ನಮ್ಮ ಒಂದು ಜಿಲ್ಲೆಯಲ್ಲಿ 10 ಈಗ ನಿರ್ವಹಣೆ ಮಾಡ್ತಾ ಇದಾವೆ. ಸೊ ತಾಲೂಕಿಗೆ 1-2 ಈ ತರ ಇರೋದ್ರಿಂದ ಯಾರ್ಯಾರು ರೈತರು ತಮಗೆ ತೊಂದರೆ ಆದಲ್ಲಿ ಅಂತ ರಾಸುಗಳನ್ನ ಅಲ್ಲಿ ಬಿಡಬಹುದು. ಜೊತೆಗೆ ಅಪಘಾತ ಆದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅಥವಾ ಪೊಲೀಸ್ ಸೀಸ್ ಮಾಡಿರ್ತಕ್ಕಂತ ಜಾನುವಾರುಗಳು ಇತ್ತಂದ್ರೆ ಸಹ ನಾವು ಗೋಶಾಲೆಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಪುಣ್ಯಕೋಟಿ ದತ್ತು ಯೋಜನೆ ಏನಿದೆ, ನಮ್ಮ ಒಂದು ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇದು. ಯಾಕಂತಂದ್ರೆ ಸಾಮಾನ್ಯವಾಗಿ ವನ್ಯ ಪ್ರಾಣಿಗಳನ್ನ ಈ ಜೂ ಅಲ್ಲಿ ಇರ್ತಕ್ಕಂತ ಈ ಪ್ರಾಣಿಗಳನ್ನ ದತ್ತು ತೆಗೆದುಕೊಳ್ಳೋದು ನೋಡಿದ್ದೀವಿ ನಾವು ಸರ್ವಸಾಮಾನ್ಯ. ಆದ್ರೆ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ದೇಶಿ ತಳಿಗಳ ಒಂದು ಉಳಿಸೋಕೋಸ್ಕರ ಮತ್ತೆ ಅದನ್ನ ಹೆಚ್ಚು ನಾವು ನಿರ್ವಹಣೆ ಮಾಡೋಕೆ ಅನುಕೂಲ ಆಗಲಿ ಅಂತ ರೈತರಿಗೆ ಅಥವಾ ನಮ್ಮ ಒಂದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಈ ಒಂದು ಸಾಕು ಪ್ರಾಣಿಗಳನ್ನ ಗೋವುಗಳನ್ನ ದತ್ತು ತೆಗೆದುಕೊಂಡು ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗ್ತದೆ ಅಂತಾನೆ ನಾವು ತಿಳ್ಕೊಂಡಿದ್ದೀವಿ. ಈಗ ಪುಣ್ಯಕೋಟಿ ದತ್ತು ಯೋಜನೆ ಅಡಿ ಗೋಶಾಲೆಗಳಿಗೆ ಧಾರಾಳವಾಗಿ ಹಣ ಹರಿದು ಬರಬಹುದು. ಸಾರ್ವಜನಿಕರು ದತ್ತು ಪಡ್ಕೊಂಡ್ಬಿಟ್ಟು ಹಣವನ್ನ ಕೊಡ್ತಾ ಇರ್ತಾರೆ ದೇಣಿಗೆಯಾಗಿ. ಇಲ್ಲಿ ಬಂದಂತ ಹಣದ ಖರ್ಚು ವೆಚ್ಚಗಳನ್ನ ಅದ್ರ ಬಗ್ಗೆ ಲೆಕ್ಕಪತ್ರ ಹಿಡಿದಿರಬಹುದು, ಯಾಕಂದ್ರೆ ಇದು ಸಾರ್ವಜನಿಕರ ದುಡ್ಡು ಅಂತ ಹೇಳ್ಬಹುದು. ಇದನ್ನ ಯಾವ ರೀತಿ ಯಾರು ಮಾನಿಟರ್ ಮಾಡ್ತಾರೆ, ಫಾಲೋಅಪ್ ಯಾರು ಮಾಡ್ತಾರೆ, ಹೇಗೆ ಇದು ಸಾರ್ವಜನಿಕರಿಗೆ ಲೆಕ್ಕವನ್ನು ಒಪ್ಪಿಸಲಿಕ್ಕೆ ಅನುಕೂಲತೆಗಳಾಗ್ತವೆ? ಅದೇ ಮುಖ್ಯವಾಗಿ ಎಲ್ಲಾ ಗೋಶಾಲೆಗಳ ಪ್ರತಿನಿಧಿಗಳು ತಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಈ ಸಾಕಷ್ಟು ದಾನಿಗಳಿರ್ತಾರೆ. ಸೊ ಶ್ರೀಮಂತರು ಇರ್ತಾರೆ, ಅವು ಗೋಗಳ ಬಗ್ಗೆ ಅವರಿಗೆ ಬಹಳ ಅಪಾರ ಪ್ರೀತಿ ಇರ್ತದೆ. ಅವರು ಸಾಮಾನ್ಯವಾಗಿ ಮುಂಚಿತವಾಗಿ ಅವರು ಗ್ರಾಮೀಣ ಮಟ್ಟದಲ್ಲಿ ಬಂದು ಸಿಟಿಯಲ್ಲಿ ಸೇರಿರ್ತಾರೆ. ಸೊ ಎಷ್ಟೋ ಸಾಕಷ್ಟು ಈ ಕೈಗಾರಿಕಾ ಪ್ರದೇಶಗಳಲ್ಲಿರ್ತಕ್ಕಂತ ಒಂದು ಶ್ರೀಮಂತ ಜನರಿರ್ತಾರೆ. ಸೊ ಅವರಿಗೆ ಮನವರಿಕೆ ಮಾಡಿ ಅವರು ಗೋಶಾಲೆಗಳಿಗೆ ದಾನದ ರೂಪದಲ್ಲಿ ಈ ಒಂದು ಆಪ್ ಅಲ್ಲಿ ದುಡ್ಡನ್ನ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿಸ್ಕೊಂಡ್ರೆ ಅವರು ನೇರವಾಗಿ ಮತ್ತ ಒಂದು ಗೋಶಾಲೆಗೆ ಅಕೌಂಟ್ ಸೇರ್ತದೆ. ಅವರು ಅದನ್ನ ತೆಗೆದುಕೊಂಡು ಯಾವತ್ತರ ಖರ್ಚು ನಿರ್ವಹಣೆ ಮಾಡಿರ್ತಾರೆ ಅದನ್ನ ಅಕೌಂಟ್ ಆಗಿ ಇಟ್ಟಿರ್ತಾರೆ. ಜೊತೆಗೆ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಅದನ್ನ ಕಾಲಕಾಲಕ್ಕೆ ನಿರ್ವಹಣೆ ಮಾಡ್ತಾರೆ. ಆಮೇಲೆ ವರ್ಷಕ್ಕೊಂದ್ಸಾರಿ ಅವರು ಕಂಪಲ್ಸರಿ ಆಗಿ ಕಡ್ಡಾಯವಾಗಿ ಈ ಒಂದು ಆಡಿಟ್ ಮಾಡಿಸ್ಲೇಬೇಕಾಗ್ತದೆ. ಮುಂದಿನ ಒಂದು ವರ್ಷಕ್ಕೆ ಆರ್ಥಿಕ ವರ್ಷಕ್ಕೆ ಅವರು ಅನುದಾನ ಸಿಗಬೇಕಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಅದು ಪಾರದರ್ಶಕತೆ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಅಥವಾ ದಾನಿಗಳು ಇದರ ಬಗ್ಗೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಪ್ರತಿ ಹಂತದಲ್ಲೂ ಅದನ್ನ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅದನ್ನ ಪರಿಶೀಲನೆ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಕೆಲಸಕ್ಕೆ ಏನು ತೊಂದರೆ ಆಗದ ಅನುಮಾನ ಕಾಸ್ಪದ ಇಲ್ದಂಗೆ ಈ ಒಂದು ಕೆಲಸ ಆಗ್ತದೆ ಅಂತ ನಮ್ಮ ಭಾವನೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಇನ್ನೊಮ್ಮೆ ಪೋರ್ಟಲ್ ವಿಳಾಸವನ್ನು ಹೇಳ್ತಾರೆ. ಆನ್ಲೈನ್ ಪೋರ್ಟಲ್ ಅಲ್ಲಿ ನೇರವಾಗಿ ದೇಣಿಗೆಯನ್ನ ಗೋಶಾಲೆಗಳಿಗೆ ಕೊಡಬಹುದು, ದತ್ತನ್ನ ತಗೋಬಹುದು ಆಕಳುಗಳನ್ನ. ಈ ಒಂದು ಪೋರ್ಟಲ್ ವಿಳಾಸವನ್ನ ಹೇಳಿ. punyakoti.kaarahvs.in. ಪುಣ್ಯಕೋಟಿ ಸ್ಪೆಲ್ಲಿಂಗ್ ಅಂದ್ರೆ punyakoti.kaarahvs.in. ಈ ಪೋರ್ಟಲ್ ಹೋಗಿ ಯಾರೇ ಸಾರ್ವಜನಿಕರು ದಾನಿಗಳು ತಮ್ಮ ಒಂದು ಇಚ್ಛೆ ಪಟ್ಟಂತ ಜಿಲ್ಲೆ, ಇಚ್ಛೆ ಪಟ್ಟಂತ ಗೋಶಾಲೆ, ಇಚ್ಛೆ ಪಟ್ಟಂತ ಒಂದು ರಾಸುವಿಗೆ ಅವರು ದತ್ತು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಓಪ್ರಿಯರಿಗೆ? ಸಾಕಷ್ಟು ಇತ್ತೀಚೆಗೆ ಆಕಳಿಗೆ ಬಹಳಷ್ಟು ಮಹತ್ವ ಬರ್ತಾ ಇದೆ ಹಳ್ಳಿಯಲ್ಲಿ, ಮನೆ ಮನೆಗೆ ಆಕಳವನ್ನ ನಮ್ಮ ಸ್ಥಳೀಯ ಆಕಳು ತಳಿಗಳನ್ನ ತಗೊಳ್ಳಿಕ್ಕೆ ಜನ ರೈತರು ಮುಂದೆ ಬರ್ತಾ ಇದ್ದಾರೆ. ಇರ್ಬೇಕಪ್ಪ ಆಕಳ ಮನೆಯಲ್ಲಿ ಕಟ್ಟಬೇಕಂತಕ್ಕಂತ ಭಾವನೆ ಬರ್ತಾ ಇದೆ. ಜೊತೆಗೆ ಕಟ್ಟಲಿಕ್ಕೆ ಆಗದೇ ಇದ್ದಂತವ್ರು ಗೋಶಾಲೆಯಲ್ಲಿ ಅಡಾಪ್ಟ್ ಅನ್ನ ಮಾಡ್ಕೊಳ್ತಕ್ಕಂತ ಪುಣ್ಯಕೋಟಿ ದತ್ತು ಯೋಜನೆ, ಇದರ ಕುರಿತಾಗಿ ನಿಮ್ಮ ಒಂದು ಸಂದೇಶ ಏನು ನಮ್ಮ ರೈತರಿಗೆ ಸಾರ್ವಜನಿಕರಿಗೆ? ಹಿಂದಿನ ಕಾಲದಿಂದ ನಮ್ಮ ದೇಶದಲ್ಲಿ ಬಹಳ ಉತ್ತಮ ಮಟ್ಟದ ನಮ್ಮ ದೇಸಿ ತಳಿಗಳು ಇನ್ನು ರಾಸುಗಳಿತ್ತು, ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ದತ್ತು ಯೋಜನೆಯಲ್ಲಿ ತೆಗೆದುಕೊಂಡಾಗ ಈ ಗೋಶಾಲೆಗಳಿಗೆ ನಾವು ಹೆಚ್ಚು ಆರ್ಥಿಕವಾಗಿ ನಾವು ಸಶಕ್ತವಾಗಿ ಬಳಸಬಹುದಾಗಿದೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ರಾಸುಗಳನ್ನ ನಿರ್ವಹಣೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ನಾವು ಗೋ ಉತ್ಪನ್ನಗಳನ್ನ ಸಹ ನಮ್ಮ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ದಾನಿಗಳಿಗೆ ಸಿಗೋಕೆ ಅವಕಾಶ ಇರ್ತದೆ. ಆಮೇಲೆ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಈ ಒಂದು ನೈಸರ್ಗಿಕ ಕೃಷಿ ಮಾಡೋದಕ್ಕೆ ನೀವು ಹೇಳ್ದಂಗೆ ಗಂಜಲು ಇರ್ಬೋದು, ಸಗಣಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೃಷಿ ಇದಕ್ಕೆ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಸಹ ನಾವು ಈ ಒಂದು ಗೋಶಾಲೆಗಳ ನಿರ್ವಹಣೆ ಮಾಡೋದಕ್ಕೆ ದಾನಿಗಳು ಮತ್ತು ಸಾರ್ವಜನಿಕರು ನೀಡಿದಾಗ ಮಾತ್ರ ಒಂದು ಗೋಶಾಲೆಗಳನ್ನು ನಿರ್ವಹಣೆ ಮಾಡಕ್ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸ್ತಾರೆ ಅಂತ ಹೇಳಿ ನಮ್ಮ ಇಲಾಖೆ ಪರವಾಗಿ ನಾನು ಕೇಳ್ತೀನಿ. ಒಳ್ಳೇದು ಡಾಕ್ಟರ್ ಪಾಂಡ್ರೆ, ಇದುವರೆಗೂ ಪುಣ್ಯಕೋಟಿ ದತ್ತು ಯೋಜನೆ ಒಂದು ಒಳ್ಳೆ ಯೋಜನೆ, ಇದು ಸರ್ಕಾರದ ಯೋಜನೆ. ಯಾರ್ಯಾರು ಆಸಕ್ತಿ ಇದ್ದಂತ ಸಾರ್ವಜನಿಕರು, ಯಾರಿಗೂ ಆಕಳ ಮೇಲೆ ಇರ್ಬೋದು, ಎಲ್ಲೆಲ್ಲೂ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇರ್ತೀವಿ, ಇಂತ ಒಂದು ಹಣವನ್ನ ಆಕಳುಗಳನ್ನ ದತ್ತು ತೆಗೆದುಕೊಳ್ಳೋದ್ರ ಮುಖಾಂತರ ತಮ್ಮ ದೇಣಿಗೆಯನ್ನ ಕೊಟ್ಟು ನಮ್ಮ ಸ್ಥಳೀಯ ಆಕಳುಗಳ ಸಂತತಿಯನ್ನ ವೃದ್ಧಿ ಮಾಡ್ಲಿಕ್ಕೆ ಕೈ ಜೋಡಿಸ್ಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪುಣ್ಯಕೋಟಿ ದತ್ತು ಯೋಜನೆ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಸಿರ್ವರ್ ತಾಲೂಕು ಮಲ್ಲಟ್ ಗ್ರಾಮದ ರೈತರಾದ ಅರುಣ್ ಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಮಲ್ಲಟ್ ಗ್ರಾಮದ ಅರುಣ್ ಕುಮಾರ್ ಪಾಟೀಲ್ ಅಂತೇಳಿ. ಇವರು ಒಬ್ಬ ಪ್ರಗತಿಪರ ರೈತರು, ಸಾಕಷ್ಟು ಅನುಭವವನ್ನ ಹೊಂದಿದಂತ ರೈತರು. ಸುಮಾರು 50 ಎಕರೆ ಭೂಮಿ ಇದೆ ಮಲ್ಲಟ್ ಭಾಗದಲ್ಲಿ. ನೀರಾವರಿ ಒಂದು ವ್ಯವಸ್ಥೆಗಳು ಭಾಳಷ್ಟು ಕಡಿಮೆ, ಯಾಕಂದರೆ ಅಲ್ಲಿ ಕೆನಾಲ್ ಬಂದಿಲ್ಲ. ಆದರೆ ಅಲ್ಲಲ್ಲಿ ರೈತರು ಬಾವಿ ಮತ್ತು ಬೋರ್ವೆಲ್ಗಳ ಮುಖಾಂತರ ನೀರಾವರಿಯನ್ನು ಮಾಡ್ತಾ ಒಕ್ಕಲತನ ಮಾಡ್ತಾ ಇದ್ದಾರೆ. ಅರುಣ್ ಕುಮಾರ್ ಪಾಟೀಲ್ ಅವರು 40 ಎಕರೆದಲ್ಲಿ ಭತ್ತ ಮಾಡ್ತಾ ಇದ್ದಾರೆ ಮತ್ತು 10 ಎಕರೆದಲ್ಲಿ ಹತ್ತಿಯನ್ನು ಬೆಳೀತಾ ಇದ್ದಾರೆ ಸುಮಾರು ವರ್ಷದಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲಟ್ ಭಾಗದಲ್ಲಿ ಯಾವ ರೀತಿ ಕೃಷಿ ಬದಲಾವಣೆ ಆಗಿದೆ, ಏನೇನು ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ, ಅವರ ಒಂದು ಸ್ವಂತ ಕೃಷಿ ಯಾವ ರೀತಿ ಲಾಭ ಬರ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ಅರುಣ್ ಕುಮಾರ್ ಪಾಟೀಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಅರುಣ್ ಕುಮಾರ್ ಪಾಟೀಲ್ರೇ, ಎಲ್ಲ ರೈತರ ಪರವಾಗಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ತಮ್ಮದು ಮೂಲತಃ ಕೃಷಿ ಕುಟುಂಬನ ಹೇಗೆ? ನಮ್ಮದು ಮೂಲತವಾಗಿ ಕೃಷಿ ಕುಟುಂಬ, ನಮ್ಮ ತಾತನ ಕಾಲದಲ್ಲಿ ಕೃಷಿ ಕುಟುಂಬನೇ. ಹೇಗೆ ಅವಾಗೆಲ್ಲ ಹೇಗೆ ಇತ್ತು ನಿಮ್ಮ ಕೃಷಿ? ಇತ್ತೀಚೆಗೆ ನಿಮ್ಮ ಒಂದು ತಲೆಮಾರಿನಲ್ಲಿ ಕೃಷಿ ಯಾವ ರೀತಿ ಬದಲಾವಣೆ ಆಗಿದೆ ನಿಮ್ಮ ಮನೆತನದ ಕೃಷಿ? ನಾವು ಸುಮಾರು 40 ವರ್ಷಗಳ ಹಿಂದೆ ನಮ್ಗೆ ಒಂದು ಹಿಂದಿನ ಕಾಲದ ಕೃಷಿ ಬಗ್ಗೆ ಒಂದು ಅನುಭವ ಇದೆ. ಯಾಕಂದರೆ ಅವಾಗೆಲ್ಲ ಎಲ್ಲರೂ ಮನೆಗಳಲ್ಲಿ ದನ ಕರುಗಳು, ಪಶುಗಳು ಸಾಕಾಣಿಕೆ ಭಾಳ ಇರ್ತಿದ್ವು. ಆಮೇಲೆ ಅದರ ಒಂದು ಗೊಬ್ಬರವನ್ನು ನಾವು ಪ್ರತಿ ವರ್ಷ ಬೇಸಿಗೆ ನಂತರ ಹೊಲಗಳಿಗೆ ಹೊಡಿತಾ ಇದ್ವಿ. ಹೀಗಾಗಿ ಆವಾಗ ಆ ಗೊಬ್ಬರ ಕೊಟ್ಟಂಥ ಭೂಮಿ ಒಂದು 3-4 ವರ್ಷ ತಾನೆ ಒಂದು ಒಳ್ಳೆ ಬೆಳೆ ಬರ್ತಿದ್ವು, ಯಾವುದೇ ಬೆಳೆ ಹಾಕಿದ್ರು ಕೂಡ. ಆದರೆ ಇತ್ತೀಚೆಗೆ ಗ್ರಾಮಗಳಲ್ಲಿ ನಮ್ಮ ಊರಿನಲ್ಲೂ ಕೂಡ ಪಶುಗಳ ಸಂಖ್ಯೆ ಪೂರ್ಣ ಕಡಿಮೆ ಆಗಿಹೋಗಿಬಿಟ್ಟಿದೆ. ಯಂತ್ರಚಾಲಿತ ಯಾಂತ್ರಿಕ ಕೃಷಿ ಆಗಿರೋದ್ರಿಂದ ಎಲ್ಲವಷ್ಟು ಟ್ರ್ಯಾಕ್ಟರ್ಗಳ ಮುಖಾಂತರನೇ ಮಾಡ್ತಾ ಇದ್ದಾರೆ. ಆಮೇಲೆ ಈ ಬೆಳೆಗಳಿಗೆ ಕೆಮಿಕಲ್ ಫರ್ಟಿಲೈಸರನ್ನು ವಿಪರೀತ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ಆ ಮಾಡೋದ್ರಿಂದ ಪ್ರತಿ ವರ್ಷ ವರ್ಷ, ಈ ವರ್ಷ ನಾವು ಒಂದು ಎಕರೆಗೆ 50 ಕೆಜಿ ಕೊಟ್ಟಿವಿ ಅಂದರೆ ಮುಂದಿನ ವರ್ಷ ಅದನ್ನು 75 ಕೆಜಿ ಕೊಡ್ತೀವಿ, ಅದಕ್ಕಿಂತ ಇನ್ನೊಂದು ವರ್ಷ 1 ಕ್ವಿಂಟಲ್ ಕೊಡ್ತೀವಿ. ಹಿಂಗೆ ಕೊಡ್ತಾ ಕೊಡ್ತಾ ಭೂಮಿಯಲ್ಲಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮತ್ತೆ ಅದನ್ನು ನಾವು ನೈಸರ್ಗಿಕ ಕೃಷಿಗೆ ಹೋಗಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇತ್ತೀಚಿನಾಗಿ ಸಾವಯವ ಗೊಬ್ಬರಗಳನ್ನು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಅಂತ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದರೆ ಈಗ ಸದ್ಯ ಸಾವಯವ ನಾವು ಪ್ರಾರಂಭ ಮಾಡಿದೀವಿ ಅಂದರೆ ನಮಗೆ ಇಳುವರಿ ಭಾಳ ಕಡಿಮೆ ಬಂದ್ಬಿಡುತ್ತೆ. ಮೊದಲ ಕೆಲವು ವರ್ಷವರೆಗೆ ಸಾವಯವ ಮಾಡ್ಬೇಕಂದ್ರೆ ಮನೆಯಲ್ಲಿ ನೀವು ಮತ್ತೆ ದನಕರುಗಳ ಸಾಕಾಣಿಕೆಯನ್ನು ಮಾಡಬೇಕು. ಹಾಂ, ಮಾಡಲೇಬೇಕು ರೀ, ಸಾವಯವ ಮಾಡ್ಬೇಕಂದ್ರೆ ಸಾಕಾಣಿಕೆ ಮಾಡಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಲಗೆಲಸಗಳಿಗೆ ಕೂಲಿಯವರ ಕೆಲಸಗಾರರ ಅಭಾವ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಪ್ರಶ್ನೆ, ಕೂಲಿ ಅಭಾವ ಆಗ್ತಾ ಇದೆ ಅಂತ ಹೇಳ್ತಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದುಡಿಯುವಂತ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಯಾಕೆ ಕೂಲಿ ಆಳಿನ ಸಮಸ್ಯೆ, ಯಾಕೆ ಕೃಷಿ ಕೆಲಸವನ್ನ ಮಾಡ್ಲಿಕ್ಕೆ ಜನ ಮುಂದೆ ಬರ್ತಾ ಇಲ್ಲ ಅಂತೀರೋ, ಅಥವಾ ಹೇಗೆ ಇಲ್ಲಿ ಸಮಸ್ಯೆ ಯಾಕೆ ಉದ್ಭವ ಆಗ್ತಾ ಇದೆ? ಇದಕ್ಕೆ ನನ್ನ ಒಂದು ಅನುಭವದ ಮೇಲೆ ಹೇಳ್ಬೇಕಾದ್ರೆ, ಇತ್ತೀಚೆಗೆ ಸರ್ಕಾರ ಬಹಳಷ್ಟು ಕೂಲಿಕಾರ ಬಡ ಜನತೆಗೆ ಒಂದು ಪುಕ್ಕಟೆಯಾಗಿ ರೇಷನ್ ಕೊಡೋದು, ಆಮೇಲೆ ಅವರಿಗೆ ಮಾಶಾಸನ, ವಿಧವೆಯರ ವೇತನ ಇಂಥವೆಲ್ಲ ಕೊಡೋದ್ರಿಂದ ಅವರಿಗೆ ಸಾಕಷ್ಟು ದುಡ್ಡು ಆಡ್ತಾ ಇದೆ ಅವ್ರ ಕೈಯೊಳಗೆ. ಆಮೇಲೆ ಈ ನರೇಗಾ ಯೋಜನೆ ಅಂತ ಏನು ಬಂದಿದೆ, ಆ ನರೇಗಾ ಯೋಜನೆಯಲ್ಲಿ ಕೂಡ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು 300 ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿರೋದ್ರಿಂದ ಅವರು ಹೆಚ್ಚಿನ ಒಂದು ಕೃಷಿ ಚಟುವಟಿಕೆಗಳು, ಹೊಲಗಳಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ನೋದು ಒಂದು ಅವ್ರ ಬಳಿ ಈ ಒಂದು ಕಡಿಮೆ ಭಾವನೆ ಬಂದು ಕೆಲಸಕ್ಕೆ ಕಡಿಮೆ ಆಗಿದೆ. ಆಮೇಲೆ ಏನಾದರೂ ನಾವು ಕೇಳಕ್ಕೆ ಹೋದರೆ ವಿಪರೀತ ಜಾಸ್ತಿ ಕೂಲಿ ಕೇಳ್ತಾರೆ, ಕೆಲಸ ಮಾಡೋ ಅವಧಿನೂ ಕೂಡ ಕಡಿಮೆ. ಒಂದು ಒಬ್ಬೊಬ್ಬರು ಕೂಲಿಯವರು ಈಗ ಔಷಧ ಹೊಡ್ಲಕ್ಕ ಒಂದೊಂದು ದಿನದಾಗ 2-3 ಕೂಲಿ ಅಂತ ಮಾಡ್ತಾರೆ. ಬೆಳಗ್ಗೆ ಒಂದು 2 ತಾಸು ಒಬ್ಬರು ಹೊಲದಾಗ ಹೊಡೆದು ಬಂದ್ರೆ ಪ್ಲೇ, ಮಧ್ಯಾಹ್ನದಾಗ 1-2 ತಾಸು ಇನ್ನೊಬ್ಬರು ಅಲ್ಲ, ಮತ್ತು ಸಾಯಂಕಾಲ. ಹಿಂಗಾಗಿ ಅವ್ರಿಗೆ ಸಾಕಷ್ಟು ಹಣಕಾಸಿನ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿರೋದ್ರಿಂದ ಅವ್ರಿಗೆ ಕೆಲಸಕ್ಕೆ ಬರೋದಕ್ಕೆ ಒಂದು ಉತ್ಸಾಹ ಕಡಿಮೆ ಆಗಿದೆ. ಅಂದರೆ ಈಗ ಅವರಲ್ಲಿ ದುಡ್ಡು ಆಡ್ತಾ ಇದೆ, ಆರ್ಥಿಕ ಪರಿಸ್ಥಿತಿ ಕೂಲಿಕಾರದೆಲ್ಲ ಸಾಮಾನ್ಯವಾಗಿ ಜಾಸ್ತಿ ಚಲೋ ಆಗ್ಯದ, ಹಿಂಗಾಗಿ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟು ಉತ್ಸಾಹ ತೋರಿಸ್ತಾ ಇಲ್ಲ. ಹೌದೌದು, ಇದು ಮಾತ್ರ ನಿಜ. ಈಗ ನೋಡಿ, ನಿಮ್ದು ಉದಾಹರಣೆ ತೆಗೆದುಕೊಳ್ಳಿ, ನಿಮ್ದು 50 ಎಕರೆ ಭೂಮಿ ಇದೆ. ಮೊದಲು ನಿಮ್ಮ ಮನೆಯಲ್ಲಿ ಒಕ್ಕಲುತನ ಮಾಡೋ ಜನ ಎಷ್ಟಿತ್ತು, ಈಗ ಎಷ್ಟು ಜನ ಆಗಿದೆ ಒಕ್ಕಲುತನ ಮಾಡುವಂಥ ಜನಗಳ ಮನೆಯಲ್ಲಿ, ಮನೆತನದ ಸಂಖ್ಯೆ, ಜನಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ ಅಂತೀರ ಹೇಗೆ? ಈಗ ಮಧ್ಯಮ ವರ್ಗ ಮತ್ತು ಶ್ರೀಮಂತರ ವರ್ಗದಲ್ಲಿ ಒಕ್ಕಲುತನ ಮಾಡೋದು ಕಡಿಮೆ ಆಗಿದ್ದಾರೆ, ಜನಗಳ ಕಡಿಮೆ ಆಗಿದ್ದಾರೆ. ಇತ್ತೀಚಿನಾಗಿ ವಿದ್ಯಾವಂತರಾಗಿ ಅಲ್ಲಲ್ಲಿ ನೌಕರಿಗಳನ್ನು ಹುಡುಕೊಂಡು ಹೋಗೋದ್ರಿಂದ ವಿದ್ಯಾವಂತ ಯುವಕರು ಕೃಷಿ ಕಡೆಗೆ ಆಸಕ್ತಿಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಕೃಷಿಯ ಕ್ಷೇತ್ರದಲ್ಲಿ ಕೂಲಿ ಕಾರ್ಮಿಕರು ಮತ್ತು ಸಣ್ಣ ರೈತರನ್ನೇ ಒಂದು ಹೆಚ್ಚಿನ ಆಸಕ್ತಿ ತೋರಿಸಿ ಅವರು ಕೃಷಿ ಮಾಡ್ತಾ ಇದ್ದಾರೆ. ಏನಾಗಿಬಿಟ್ಟಿದೆ ದೊಡ್ಡದ ಅಂತಂದ್ರೆ, ಕೃಷಿ ಮಾಡುವವರು ಮತ್ತು ಕೃಷಿ ಮಾಡಿಸುವವರು ಎರಡು ಕ್ಯಾಟಗರಿ ಆಗಿಬಿಟ್ಟವೆ, ಕೃಷಿ ಮಾಡಿಸುವವರು, ಕೃಷಿ ಮಾಡುವವರು ಅಂತೇಳಿ. ಈಗ ಉದಾಹರಣೆ ಅಂತ, ನಿಮ್ದು 50 ಎಕರೆ ಭೂಮಿ ಇದೆ, 50 ಎಕರೆಯನ್ನ ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ, ಎಷ್ಟು ಜನ ಇದ್ರಿ ಮನೆಯಲ್ಲಿ ಸದ್ಯ ಕೃಷಿ ಮಾಡುವಂಥವ್ರು, ನೀವು ಹೇಗೆ ಮಾಡ್ತಾ ಇದ್ದೀರಿ ಹೇಳಿ? ಈಗ ನಾವು ನಮಗೂ ಕೂಡ ಒಂದು ಮಕ್ಕಳಿದ್ರು ಕೂಡ ಅವನು ಒಂದು ಇಂಜಿನಿಯರಿಂಗ್ ಪದವಿ ಮಾಡಿ ವಿದೇಶದಲ್ಲಿ ಕೆಲಸಕ್ಕೆ ಹೋಗಿಬಿಟ್ಟಿದ್ದಾನೆ. ಈಗ ಇರೋದು ನಾವು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇನೆ. ಈ ಹೆಚ್ಚಿನ ಒಂದು ಈ ಒಕ್ಕಲುತನ ಕಡೆ ಅವರಿಂದ ನಿರ್ವಹಣೆ ಮಾಡೋದಕ್ಕೆ ತೊಂದರೆ ಆಗಿರೋದ್ರಿಂದ ನಾವೊಂದು ಗದ್ದೆ ಮಾಡ್ತಕ್ಕಂಥ ಒಂದು 40 ಎಕರೆನ ಲೀಸಿಗೆ ಕೊಟ್ಬಿಟ್ಟಿದ್ದೀವಿ. ಹೀಗಾಗಿ ಕೇವಲ ಒಂದು 10 ಎಕರೆ ನಮಗೆ ಇದು ಹೋಗೋದು ಅಷ್ಟ್ರಪೂರ್ತಕ್ಕೆ ನೋಡಿಕೊಳ್ಳೋಕೆ ಅನುಕೂಲ ಆಗ್ತಾ ಅನ್ನೋದು ಒಂದು 10 ಎಕರೆದಷ್ಟು ಬದಲಿ ಕೃಷಿ ಮಾಡಿಕೊಂತ ಜೀವನ ಸಾಗಿಸ್ತಾ ಇದ್ದೇವೆ. ಅಂದರೆ ತಾವು ಮನೆಯಲ್ಲಿ ಏನಾದರೂ ಯಂತ್ರಗಳನ್ನ ಇಟ್ಕೊಂಡಿರಾ ಅಥವಾ ಎಲ್ಲ ಬಾಡಿ ಹೆಚ್ಚೆ ಮಾಡಿಸ್ತೀರಾ? ಇಲ್ಲಿ ನಮ್ಮದು ಒಂದು ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಮುಖಾಂತರ ಬೇಸಿಗೆಯಲ್ಲಿ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರ ಮಾಡ್ತೀವಿ. ನಂತರ ಮಳೆಗಾಲ ಬಂದ ಮೇಲೆ ಬಿತ್ತಿದ ನಂತರ ಟ್ರ್ಯಾಕ್ಟರ್ ಆ ಹೊಲಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ನಾವು ಬಾಡಿಗೆ ಎತ್ತಿನ ಗೆಳೆಯವುಗಳನ್ನು ಹುಡುಕೊಂಡು ಅವರ ಸಹಾಯ ತಗೋಬೇಕಾಗ್ತದೆ. ಈ ನೋಡಿ, ನಿಮ್ಮ ನಂತರ ಮುಂದೆ ಒಕ್ಕಲುತನ ನೋಡ್ಕೊಂಡು ಹೋಗುವಂಥವ್ರು ಮುಂದೆ ಹೇಗೆ ಮತ್ತಿದ್ರ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆಯಲ್ಲ? ದೊಡ್ಡ ದೊಡ್ಡ ರೈತರು ಆಸಕ್ತಿಯನ್ನು, ಆಸಕ್ತಿ ಇದೆ ಆದರೆ ಮಾಡುವಂಥ ಜನ ಇಲ್ಲ ಮನೆಯಲ್ಲಿ. ಹೌದೌದು, ಆಸಕ್ತಿ ಇದೆ, ಮಾಡುವಂಥ ಜನ ಇಲ್ಲ. ಮತ್ತು ಎಷ್ಟೇ ಬರಲಪ್ಪ, ಬಂದಷ್ಟು ಬರಲಂತಂದು ಲೀಸಿಗೆ ಗುತ್ತಿಗೆ ಕೊಟ್ಟು ಪಟ್ಟಣಗಳನ್ನು ಸೇರುವಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ಹೇಗೆ ನಿಮ್ಮ ಒಂದು ಮಲ್ಲಟ್ ಭಾಗದಲ್ಲಿ ಭೂಮಿ ಹೇಗಿದೆ ಅಂತೀರಿ? ಒಳ್ಳೆ ಫಲವತ್ತಾದ ಭೂಮಿನ ಮಲ್ಲಟದ್ದು, ನಿಮ್ಮ ಭೂಮಿ ಅದು ಹೇಗಿದೆ ಫಲವತ್ತಾದಂತ ಭೂಮಿನ, ಅಥವಾ ಅಷ್ಟರ ಪೂರ್ತಿಗದ ಅಂತೀರಿ ಭೂಮಿ? ನಮ್ಮ ಪೂರ್ಣ ಸಂಪೂರ್ಣವಾದ ಫಲವತ್ತತೆ ಭೂಮಿ ಅಲ್ಲ, ನಮ್ಮದು ಸವಳ ಭೂಮಿ. ಸವಳು ಅಂತಂದರೆ ಸ್ವಲ್ಪ ಮಳೆ ಜಾಸ್ತಿ ಬೇಕು, ಅದಕ್ಕೆ ಮಳೆ ಕಡಿಮೆ ಆದರೆ ಬೆಳೆಗಳು ಸರಿ ಬರೋದಿಲ್ಲ, ಮಳೆ ಸ್ವಲ್ಪ ಹೆಚ್ಚಾಕೆ ಅಂತಿದ್ರೇ ಚೆನ್ನಾಗಿ ಬರುತ್ತೆ ಬೆಳೆ. ಹೇಗೆ ಭತ್ತ ಇಳುವರಿ ಅದು ಎಷ್ಟೆಷ್ಟು ತಕ್ಕೋತೀರಿ, ತಮ್ದು ಎಷ್ಟು ಬರ್ತಾವೆ ಈಗ? ನಮ್ಮದು ಎಕರೆಗೆ 40ರಿಂದ 45 ಚೀಲ ಭತ್ತ ಬರ್ತಾ ಇದೆ. ಖರ್ಚದ ನೋಡಿದರೆ ಭತ್ತ ನಿಮಗೆ ಒಳ್ಳೆ ಒಂದು ಏನಾದರೂ ಉಳಿತದೆ ಅಂತ ಅನಿಸ್ತದೆ? ಇತ್ತೀಚೆಗೆ ರೈತರು ಭತ್ತದಲ್ಲಿ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಭತ್ತದಲ್ಲಿ ಆಸಕ್ತಿ ಕಳ್ಕೊಳ್ಳೋದು ನಿಜ, ಯಾಕಂತಂದರೆ ಅದರ ಬೆಲೆ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕೆ ತಗಲುವಂಥ ಖರ್ಚು ವೆಚ್ಚು ವಿಪರೀತ ಜಾಸ್ತಿ ಆಗಿದೆ. ಫರ್ಟಿಲೈಸರ್ ಪ್ರತಿ ವರ್ಷ ಹೆಚ್ಚಾಕ್ಯಂತ ಹೋಗ್ತದೆ, ಕೆಮಿಕಲ್ಸ್ ಔಷಧಿಗಳು ಹೆಚ್ಚಾಕ್ಯಂತ ಹೋಗ್ತವೆ, ಆಮೇಲೆ ಅದು ಅದರ ರಾಶಿ ಮಾಡೋ ಯಂತ್ರಗಳನ್ನು ಉಪಯೋಗ ಮಾಡ್ತೀವಿ, ಅದ್ರ ಬಾಡಿಗೆ ಕೂಡ ಹೆಚ್ಚಾಕ್ಯಂತ ಹೋಗ್ತದೆ. ಹಚ್ಚುವಾಗ ಕೂಡ ಕೂಲಿಯವರು ಎಕರೆಗೆ ಕನಿಷ್ಠ 3,500-4,000 ರೂಪಾಯಿ ಕೇಳ್ತಾರೆ. ಹಿಂಗಾಗಿ ಲೀಸ್ ಮಾಡಿದವರು ಕೂಡ ತೊಂದರೆಯಲ್ಲಿ ಸಿಲ್ಕಾಕ್ಯಂತ ಲೀಸ್ ಮಾಡೋರು ಮುಂದೆ ಬರ್ತಾ ಇಲ್ಲ ಭತ್ತಕ್ಕೆ. ಈ ವರ್ಷ ಅದು ವರ್ಷ ಕಡಿಮೆ ಆಕ್ಯಂತ ಹೋಗ್ತದೆ. ನಾವು ಅಷ್ಟು ಲೀಸ್ ಕೊಡ್ಲಿಕ್ಕಾಗಾದ್ರೆ ಇಷ್ಟಾದ್ರೂ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವು ಈಗ ಲೀಸ್ ಕೊಟ್ಟಿದ್ದೀರಿ ಭತ್ತವನ್ನು ಮಾಡಲಿಕ್ಕೆ, ಹೇಗೆ ಕೊಡ್ತಾ ಇದ್ದಾರೆ ತಮಗೆ ಲೀಸನ್ನು? ನಮಗೂ 1 ಎಕರೆಕ್ಕೆ 12 ಚೀಲದಂಗೆ ಕೊಡ್ತಾ ಇದ್ದಾರೆ. ನಿಮ್ಮದು ನೀರಾವರಿ ಪಂಪ್ಸೆಟ್ ನೀರಾವರಿನ? ಹಾಂ, ಪಂಪ್ಸೆಟ್ ನೀರಾವರಿ ಇದೆ ನಮ್ಮದು. ಹೇಗೆ ನಿಮ್ಮ ಭಾಗದಲ್ಲಿ ನೀರು ಬೋರೆಲ್ಲ ಹಾಕ್ಸಿದ್ರೆ ಹೇಗೆ ನೀರು ಚೆನ್ನಾಗಿದೆಯಾ ಕ್ವಾಲಿಟಿ? ಬೋರ್ವೆಲ್ ಅಂದರೆ ನೀರು ಸ್ವಲ್ಪ ಸಪ್ಪನ್ ನೀರಿದೆ, ಪೂರ ಸ್ವೀಟ್ ನೀರಲ್ಲ ಬೋರ್ವೆಲ್ಗಳಿಗೆ ಸಿಗ್ತಾ ಇರೋದು. ಆಮೇಲೆ ಒಂದು ಹಳ್ಳಗಳು, ದೊಡ್ಡ ಹಳ್ಳಗಳು ಬಂದಿವೆ. ಆ ಹಳ್ಳಗಳಿಗೆ ಇತ್ತೀಚೆಗೆ 9A ಕೆನಾಲ್ ಏನಾಗಿದೆ ಕೃಷ್ಣ ಮೇಲ್ದಂಡ ಯೋಜನೆದ್ದು, ನಾಲಗಳಿಗೆಲ್ಲ ಆ ನೀರು ಜಾಸ್ತಿ ಬರೋದ್ರಿಂದ ಬೋರ್ವೆಲ್ಗಳಲ್ಲಿ ಕೂಡ ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಹಿಂಗಾಗಿ ನಮಗೆ ಮಧ್ಯಮ ವರ್ಗದ ನೀರಿದೆ. ಹತ್ತಿ ಅದು ಎಷ್ಟು ತಗೋತಾ ಇದ್ರಿ ಇಳುವರಿ ಹತ್ತಿ? ಅದು ಹತ್ತಿ ಕನಿಷ್ಠ 1 ಎಕರೆಗೆ 7-8 ಕ್ವಿಂಟಲ್ ಅಂತೂ ಟ್ರೈಲ್ ಎಣ್ಣೆಯಲ್ಲಿ ಬರ್ತಾ ಇದೆ. ನೀರಾವರಿ ಆದರೆ 15-20 ಕ್ವಿಂಟಲ್ ಬರ್ತಾ ಇದೆ. ಅದಕ್ಕೆ ಕೂಡ ಹೋದ ವರ್ಷ ವಿಪರೀತ ರೇಟ್, ಅದರ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಎಲ್ಲ ಬೆಳೆಗಳನ್ನು ಬಿಟ್ಟು 90%-90% ಎಲ್ಲ ರೈತರು ಹತ್ತಿನೇ ಮಾಡಿದ್ದಾರೆ. ಹತ್ತಿ ಅಂದರೆ ಒಳ್ಳೆ ಒಂದು ರೇಟ್ ಬಂತು ಹೋದ ವರ್ಷ ಎಲ್ಲ, ಹಿಂಗಾಗಿ ಜನ ಹತ್ತಿ ಹೋಗಿದ್ದಾರೆ. ಹೌದು, ಹತ್ತಿ ಹೋಗಿದ್ದಾರೆ. ಅದನ್ನು ನಾಳೆ ಹತ್ತಿ ಬಿಡಿಸೋದಕ್ಕೆ ಲೇಬರ್ದು ನಮಗೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಸಂಭವ ಇದೆ. ಹೇಗೆ ಭತ್ತ ತಮಗೆ ಭಾಳಷ್ಟು ರೈತರು ಹೇಳೋದು ಭಾಳ ಈಸಿ ಕ್ರಾಪ್ ರೀ ಭತ್ತ ಅಂತ ಹೇಳ್ತಾರೆ, ಮತ್ತು ಭತ್ತ ಹೇಗೆ ವರ್ಷದಿಂದ ವರ್ಷಕ್ಕೆ ಮಾಡ್ಕೊಂತ ಹೋದ್ರೆ ಇದು ಸಮಸ್ಯೆ ಆಗೋದಿಲ್ವ ರೈತರಿಗೆ? ಇಲ್ಲರಿ, ಅದು ಇದರಷ್ಟು ಈಗೇನು ನಾವು ಮ್ಯಾನ್ಯುವಲ್ ಲೇಬರ್ ಉಪಯೋಗ ಮಾಡ್ತೀವಲ್ಲ, ಅದಕ್ಕಿಂತ ಭಾಳ ಕಡಿಮೆ ಖರ್ಚಿನಲ್ಲಿ ಭತ್ತದ ರಾಶಿ ಆಗ್ತದೆ. ರಾಶಿ ಒಮ್ಮೆಗೇನೆ ನಾವು ಮಷಿನ್ ಹಚ್ಚಿಬಿಟ್ಟು ಅಂದರೆ ಸೀದಾ ಚೀಲ ತುಂಬಿ ಇಡುವಂಥ ಪರಿಸ್ಥಿತಿ ಇದೆ, ಮನೆಯೊಳಗೆ ತಂದು ಹಚ್ಚಬೋದು ಅವನು. ಆದರೆ ಇವೆಲ್ಲ ಹತ್ತಿ ಬೇರೆ ಇವೆಲ್ಲ ಅಷ್ಟು ಅಂದ್ರೆ ನಮ್ಗೆ ಟೈಮಿಗೆ ಸಿಗಲಿಲ್ಲ ಅಂದ್ರೆ ನೋಡು, ಏನಾದರೂ ಮಳೆ ಬಂತು ಏನೋ ಆಯ್ತು ಅಂದ್ರೆ ಅದು ಹಾಳಾಗಿ ಹೋಗ್ಬಿಡುತ್ತೆ. ಭತ್ತ ಮಾತ್ರ ತಕ್ಷಣ ಒಂದೇ ದಿನದಲ್ಲಿ ನಮಗೆ ರಾಶಿ ಮನೆಗೆ ಬಂದ್ಬಿಡುತ್ತೆ. ಈಗ ನೋಡಿ, ತಾವು ಸಾವಯವ ಕೃಷಿಯತ್ತ ಹೋಗ್ಲಿಕ್ಕೆ ರೈತರು ಮನಸ್ಸು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದ್ರಿ, ಸಾವಯವ ಕೃಷಿಗೆ ಹೋಗ್ಬೇಕಾದ್ರೆ ರೈತರು ಏನು ಸಿದ್ಧತೆಗಳನ್ನು ಮಾಡ್ಕೋಬೇಕಂತ ಅನಿಸುತ್ತೆ ತಮಗೆ? ಸಾವಯವ ಕೃಷಿ ಹೋಗ್ಬೇಕಾದ್ರೆ ನಾವು ಮನೆಯೊಳಗೆ ಒಂದು ಅಥವಾ 2 ಆಕಳುಗಳನ್ನು ಸಾಕೇಳಬೇಕು. ಅದರಲ್ಲಿಂದ ನಮಗೆ ಹಾಲಿನ ಅನುಕೂಲ ಕೂಡ ಆಗ್ತದೆ, ಹೈನುಗಾರಿಕೆಗೂ ಕೂಡ ನಮ್ಮ ಮನೆಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಅನುಕೂಲನೂ ಆಗ್ತದೆ. ಆದರೆ ಒಂದು ಇದರಿಂದ ಗೊಬ್ಬರದಿಂದ ಮಲಮೂತ್ರ ಗೊಬ್ಬರಗಳಿಂದ ಕೂಡ ನಮ್ಗೆ ಔಷಧ ರೂಪದಲ್ಲಿ ಅದರ ಮೂತ್ರವನ್ನು ಕೂಡ ಬಳಕೆ ಮಾಡಿ ಒಂದು ಔಷಧಗಳನ್ನು ತಯಾರು ಮಾಡಲಿಕ್ಕೆ ಒಂದು ಒಳ್ಳೆಯ ಸೌಲಭ್ಯ ಸಿಗ್ತದೆ ನಮ್ಗೆ. ಹೇಗೆ ಅನಿಸ್ತದೆ ನಿಮಗೆ ನಿಮ್ಮ ಹಿಂದಿನ ಕೃಷಿ ಈಗಿನ ನೋಡಿದರೆ ಈಗಿನ ಕೃಷಿ ನಿಮಗೆ ಲಾಭದಾಯಕ ಆಗಿದೆ ಅಂತಾರೆ, ಹಿಂದೆ ಲಾಭ ಇತ್ತಂತೀರಿ ಹೇಗೆ? ಹಿಂದಿಂದ ಬೆಲೆ ನಮಗೆ ಕಡಿಮೆ ಇದ್ದರೂ ಕೂಡ ಎಲ್ಲ ಬೆಲೆಗಳು ಕೂಡ ಮಾರ್ಕೆಟ್ನಲ್ಲಿ ಭಾಳ ಕಡಿಮೆ ಇರ್ತಿದ್ವು. ಆವಾಗ ಆ ಬೆಲೆಗೆ ಅದಕ್ಕೆ ನಮ್ಗೆ ಸರಿನೇ ಇತ್ತು. ಆದರೆ ಎಷ್ಟು ಈಗ ಲಾಭ ಜಾಸ್ತಿ ಆಯ್ತಂದ್ರೂ ಕೂಡ ಅಷ್ಟೇ ಖರ್ಚು ವಿಪರೀತ ಜಾಸ್ತಿ ಆಗ್ತದೆ ನಮಗೆ. ಸೊ ಹೀಗೆ ಮುಂದೆ ನಿಮ್ಮ ಕೃಷಿ ಬದುಕು ನಿಮ್ಮದು, ಯಾಕಂದರೆ ಈಗ ಮಗ ಫಾರಿನಲ್ಲಿ ಕೆಲಸ ಮಾಡ್ತಾರೆ, ಒಕ್ಕಲುತನ ನೋಡ್ಕೊಂಡು ಹೋಗೋರು, ಮುಂದಿನ ದಿನಮಾನಗಳಲ್ಲಿ ಹೇಗೆ ಪ್ಲಾನ್ ಮಾಡ್ತಾ ಇದ್ದೀರಿ? ನಿಮ್ಮ ನಂತರ ಮುಂದೆ ಅದನ್ನ ನಡೆಸಿಕೊಂಡು ಹೋಗುವಂತ ಜನ ಯಾರು? ನಾವೇ ಮತ್ತೆ ನಮ್ಮ ಮಕ್ಕಳಿಗೆ ಆದ್ರೂ ಕೂಡ ಆದಷ್ಟು ದಿನ ಇರ್ಬೇಡ್ರಪ್ಪ, ವಾಪಸ್ ನಮ್ಮ ಭಾರತ ದೇಶಕ್ಕೆ ಬರ್ರಿ, ಒಕ್ಕಲುತನ ಕಡೆ ಹೆಚ್ಚು ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೂ, ಮುಡಿಸ್ತಾ ಇದ್ದೇವೆ ಅವ್ರಿಗೆ. ಆಮೇಲೆ ಈ ನಾವು ಒಂದು ಸಜೆಷನ್ ಕೊಡೋದೇನೆಂದರೆ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿ ವರ್ಷ ಅನೇಕ ಕೃಷಿ ವಿದ್ಯಾರ್ಥಿಗಳು ಏನು ಪಾಸ್ ಆಗಿ ಹೋಗ್ತಾರಲ್ಲ, ಅವರೆಲ್ಲೋ ಮಂದಿಗೆ ನೌಕರಿ ಸಿಗ್ತಾ ಇರೋದಲ್ಲ, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿ ಗ್ರಾಮಗಳಲ್ಲಿ ಒಂದು ಕೆಲವು ಕ್ಷೇತ್ರ ಅಂದ್ರೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು 10-20 ಎಕರೆ ಸ್ವಲ್ಪ ಭೂಮಿಗಳನ್ನು ನಮ್ಮ ದೊಡ್ಡ ರೈತರಿಗೆ ನಾವು ಕೊಡ್ಲಿಕ್ಕೆ ಹಳ್ಳಿಗಳಲ್ಲಿ ತಯಾರಿದ್ದೇವೆ. ಅದನ್ನ ಅವರು ಒಂದು ಮಾಡೆಲ್ ಆಗಿ ಬೆಳೆದು ಸರ್ಕಾರದ ಅಥವಾ ಯೂನಿವರ್ಸಿಟಿಯ ಒಂದು ಕೆಲವು ಸಹಾಯಗಳನ್ನು ಪಡೆದುಕೊಂಡು ಒಂದು ಮಾದರಿ ಕ್ಷೇತ್ರಗಳನ್ನಾಗಿ ಪ್ರತಿ ಒಂದು ಹೋಬಳಿಯಲ್ಲಿ ಒಂದು ಎರಡು ಮೂರು ಕಡೆ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಒಂದು ಅವ್ರ ಕ್ಷೇತ್ರೋತ್ಸವಗಳನ್ನು ಮಾಡಿದ್ರಂದ್ರೆ ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗಿ ಒಳ್ಳೆಯದು. ಅರುಣ್ ಕುಮಾರ್ ಪಾಟೀಲ್ರೆ, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿಯ ಅನುಭವಗಳನ್ನು ಜೊತೆಗೆ ಮಲ್ಲಟ್ ಭಾಗದಲ್ಲಿ ಏನು ಒಂದು ಪರಿಸ್ಥಿತಿ ಅಥವಾ ಭೂಮಿ ಯಾವ ರೀತಿ ಅಂತಕ್ಕಂಥ ವಿಚಾರ ಅಂದ್ಕೊಂಡಿದ್ರೆ, ಭಾಳಷ್ಟು ಜನ ಹೆಚ್ಚಾಗಿ ದೊಡ್ಡ ದೊಡ್ಡ ರೈತರ ಮಕ್ಕಳೆಲ್ಲ ಕೃಷಿಯ ಹಳ್ಳಿಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಸಿಟಿಯಲ್ಲಿ ಅಥವಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಮುಂದೆ ದೊಡ್ಡದೊಂದು ಪ್ರಶ್ನಾರ್ಥಕ ಚಿಹ್ನೆ ಏನಂತಂದರೆ, ಕೃಷಿಯನ್ನು ಮುಂದುವರಿಸಿಕೊಂಡು ಯಾರು ಹೋಗಬೇಕು ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಏನು ಪ್ರಗತಿಪರ ರೈತರಿದ್ದಾರೆ, ದೊಡ್ಡ ದೊಡ್ಡ ರೈತರಿದ್ದಾರೆ, ಅವ್ರ ಮಕ್ಕಳಿಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಕೃಷಿ ಕುಟುಂಬ ಬಂದಂಥ ಒಂದು ಉದ್ಯೋಗ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟರೆ ಖಂಡಿತ ಕೃಷಿ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಮುಂದುವರಲಿಕ್ಕೆ ಅನುಕೂಲವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ರೈತರು ಇದ್ರ ಬಗ್ಗೆ ಆದಷ್ಟು ಕಾಳಜಿಯನ್ನು ವಹಿಸಿ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರ್ವಾರ್ ತಾಲೂಕು ಮಲ್ಲಟ್ ಗ್ರಾಮದ ರೈತರಾದ ಅರುಣ್ ಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಕೇಳಿ ಹವಾಮಾನ ವರದಿ. ಹವಾಮಾನ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನ ನಾಳೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 ಸೆಂಟಿಗ್ರೇಡ್ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90%-92%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 56%-58% ಇರುವ ಸಾಧ್ಯತೆ ಇದೆ. ಗಾಳಿ ವೇಗ ಪ್ರತಿ ಗಂಟೆಗೆ 3-5 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮಳೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ರೈತ ಬಾಂಧವರು ಬೆಳೆಗಳನ್ನು ಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ಮಣ್ಣಿನ ತೇವಾಂಶದ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿರ್ವಹಣೆ ಮಾಡಬಹುದು. ಇನ್ನು ಹತ್ತಿಯನ್ನ ಬಿತ್ತನೆ ಮಾಡುವ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳು ಹೀಗಿವೆ: ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 999, KCH 9292, ಲಕ್ಷ್ಮಿ ಗೋಲ್ಡ್, AXC, ಫೋರ್ಸ್, US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ಇನ್ನು ಹತ್ತಿ ಬಿತ್ತನೆಗೆ ಪ್ರತಿ ಎಕರೆಗೆ 40-20-20 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಷಿಯನ್ನ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಮತ್ತು ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 50 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾವನ್ನು ಬಿತ್ತನೆ ಮಾಡುವಂತಹ ರೈತರು TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಬೀಜ ಮತ್ತು ಕಾಂಡುಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲುವ ಹಾಗೆ ಮಾಡಬೇಕು. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ರೈತ ಬಾಂಧವರು ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತನೆ ಮಾಡಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಹಾಕಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗಳಿಗೆ ಬೂದು ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೈಲ್